ಆಕಾಶವಾಣಿ ಮಂಗಳೂರು. ಸಮಯ 6:50. ಇದೀಗ ಕೇಳಿ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಂಧುಗಳಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಸ್ವಾವಲಂಬಿ ಸಾವಯವ ಕೃಷಿ ಕುರಿತು ಬೈಂದೂರು ತಾಲೂಕಿನ ಯಳಜಿತ್ ಗ್ರಾಮದ ತಿಮ್ಮಣ್ಣ ಹೆಗಡೆ ಹಾಗೂ ವಿಜಯ ಹೆಗಡೆ ಅವರೊಂದಿಗೆ ಸಂದರ್ಶನ, ಆ ಬಳಿಕ ಭಕ್ತಿಗೀತೆಗಳನ್ನು ಕೇಳುವಿರಿ. ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಆತ್ಮೀಯರೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಮಗ್ರ ಸ್ವಾವಲಂಬಿ ಸಾವಯವ ಕೃಷಿ ಕುರಿತು ಬೈಂದೂರು ತಾಲೂಕಿನ ಯಳಜಿತ್ ಗ್ರಾಮದ ತಿಮ್ಮಣ್ಣ ಹೆಗಡೆ ಹಾಗೂ ವಿಜಯ ಹೆಗಡೆ ಅವರೊಂದಿಗೆ ಸಂದರ್ಶನ. ತಿಮ್ಮಣ್ಣ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ವಿಜಯ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ. ತಿಮ್ಮಣ್ಣ ಹೆಗಡೆಯವರು, ಈಗ ಕೃಷಿಯಲ್ಲಿ ಸ್ವಾವಲಂಬನೆ ಅಂದ್ರೆ ಏನು? ಎರಡು ದೃಷ್ಟಿಯಲ್ಲಿ ಸ್ವಾವಲಂಬನೆಯನ್ನು ನಾವೇ ಹೇಳಬೇಕಾದ ಅನಿವಾರ್ಯತೆ ಇದೆ. ಒಂದು, ನಾವೀಗ ಬಾಳೆ ಎಲೆ ಮೇಲೆ ಕೂತಿ ನಾವು ಊಟ ಮಾಡಬೇಕಾದ್ರೆ ಬೆಳೆದಕ್ಕಂಥ ಅಂದ್ರೆ ಅಕ್ಕಿ, ಬೇಳೆಕಾಳು, ಎಣ್ಣೆ ಪದಾರ್ಥಗಳು, ಪ್ರತಿಯೊಂದು ವಸ್ತುಗಳನ್ನು, ಕೃಷಿ ಉತ್ಪನ್ನಗಳನ್ನು ನಮ್ಮ ಮನೆಯಲ್ಲೇ ಬೆಳ್ಕೊಂಡು ನಾವೇ ಊಟ ಮಾಡುವುದು ಒಂದು ಸ್ವಾವಲಂಬನೆ. ಇನ್ನೊಂದು ದೊಡ್ಡ ಸ್ವಾವಲಂಬನೆ ಏನು ಅಂತಂದರೆ ಸಣ್ಣ ಪುಟ್ಟ ಕೆಲಸಗಳು, ಉದಾಹರಣೆ ಹೈನುಗಾರಿಕೆ ಇರ್ಬೋದು, ಅಥವಾ ಅಡಿಕೆ ಕೊಯ್ಲು ಹೆಕ್ಕುವುದು, ತೆಂಗಿನಕಾಯಿ ಕೊಯ್ಲು ಹೆಕ್ಕುವಂಥದ್ದು, ಒಟ್ಟು ಮಾಡುವುದು, ಕಾಯಿ ಸುಲಿಯುವುದು, ಅಡಿಕೆ ಸುಲಿಯುವುದು, ಮಾರಾಟ ಮಾಡುವುದು, ಈ ಎಲ್ಲದರಲ್ಲೂ ಕೂಡ ನಾವು ಸ್ವಾವಲಂಬನೆ ಆಗುವಂಥದ್ದು. ಕೂಲಿಕಾರನ ಸಾಧ್ಯದಷ್ಟು ಕಮ್ಮಿ ನಂಬಿಕೊಳ್ಳುವಂಥದ್ದು, ಯಾಂತ್ರೀಕರಣವನ್ನು ಅಳವಡಿಸಿಕೊಂಡು ನಮ್ಮ ನಮ್ಮ ಕೆಲಸವನ್ನು, ಕೃಷಿಗೆ ಸಂಬಂಧಪಟ್ಟಂಥ ಕೆಲಸವನ್ನು ನಾವೇ ಶಕ್ಯವಾದಷ್ಟು ಮಟ್ಟಿಗೆ ನಾವು ಜನರನ್ನು ಅವಲಂಬಿಸದೇ ಮಾಡುವಂಥದ್ದು ಸ್ವಾವಲಂಬನೆ ಅಂತಲೇ ನಾನು ನಂಬಿದ್ದೇನೆ. ವಿಜಯ ಹೆಗಡೆಯವರು ಹೇಳಿ, ಈಗ ಕೃಷಿಯಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ, ಬಿಡುವಿನ ವೇಳೆಯ ಸದುಪಯೋಗವನ್ನು ಹೊರತುಪಡಿಸಿದ ಹಾಗೆ ಈ ಕೃಷಿಯಲ್ಲಿ ಮಹಿಳೆಯರ ಒಂದು ಪಾಲ್ಗೊಳ್ಳುವಿಕೆ, ಯೋಜನೆ ಮತ್ತು ಯೋಚನೆ ಎರಡರಲ್ಲೂ ಕೂಡ ಹೇಗಿದೆ? ಹೌದು, ಅದು ತುಂಬಾ ಮುಖ್ಯ ಅಂಶ. ಬೆಳಿಗ್ಗೆ ಎದ್ದಾರಿಂಬ ನಾವು ಹೆಂಗ್ ಶುರು ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಬೆಳಿಗ್ಗೆ ಎದ್ದಾರಿಂಬ ಕೊಟ್ಟಿಗೆ ಹೋಗೋದಿರಲಿ, ಅದ್ರ ಕೆಲಸ ಮಾಡ್ಕೊಂಡಿರಲಿ, ಮತ್ತು ಜೊತೆಯಾಗಿ ನಾವು ಅಡಿಗೆ ಮನೆ ಕೆಲಸ ಜೊತೆಗೆ ಹೊರಗಡೆ ಕೆಲಸಗಳನ್ನು ಅಲ್ವಾ, ಅದೆಲ್ಲ ಮಾಡ್ಕೊಂಡು ಹೋಗೋದು ಒಂದು ದೊಡ್ಡ ಕೆಲಸನೇ, ಅದು ಹೆಣ್ಮಕ್ಳಿಗೆ ಅದು ಅವಶ್ಯವಾಗಿ ಬೇಕಾಗಿರೋ ಕೆಲಸ. ಯಾಕೆಂದ್ರೆ ಸ್ವಾವಲಂಬನೆ ಬದುಕು ಮಾಡಬೇಕು ಅಂತ ಹೇಳಿದ ಹಾಗೆ ಅದು ಒಂದು ನಿತ್ಯ ಅವಶ್ಯವಾಗಿ ಬೇಕಾಗಿರೋ ಒಂದು ಅಂಶ ಆಗಿದೆ. ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರದಲ್ಲಿ ಹೇಳುವಂತಹದ್ದು ನನ್ನದು ಇಷ್ಟು ಕೆಲಸ ಮಾತ್ರ ನಾನು ಮಾಡ್ತೀನಿ, ಅದನ್ನು ಮಾತ್ರ ಮಾಡೋದು ಬಿಟ್ಟು ಬೇರೆ ಏನನ್ನು ಮಾಡುವುದಿಲ್ಲ ಅಂತ ಹೇಳಿ. ಆದ್ರೆ ಕೃಷಿಯಲ್ಲಿ ನನ್ನದೇ ಆದಂತಹ ಒಂದು ಕೆಲಸ ಇದು ಅಂತ ಇಲ್ಲ, ಎಲ್ಲ ಕೆಲಸವನ್ನು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬರ್ತದೆ. ಈ ಸಮಯದ ಒಂದು ಹೊಂದಾಣಿಕೆ ಮತ್ತು ಯೋಜನೆಯನ್ನ ಹೇಗೆ ಮಾಡಿಕೊಳ್ಬೇಕು ಕೃಷಿಕರಾದವರು? ಹೌದು, ಕೃಷಿಕರಿಗೆ ಎಲ್ಲಾ ರಂಗದಲ್ಲೂ ನಮ್ಮ ಕೈ ಆರಿಸೋದು ಅವಶ್ಯಕತೆ ಇದ್ದೇ ಇರ್ತದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಂತೂ ಕೂಲಿಕಾರರ ತುಂಬಾ ಅಭಾವ ಇರೋದಕ್ಕಾಗಿ ಅಟ್ ಲೀಸ್ಟ್ ಮಾಡಿದನ್ನು ಉಳಿಸ್ಕೊಳ್ಳೋದಕ್ಕಾಗೂ ನಾವು ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಮಯವನ್ನು ಬರೀ ಅಡಿಗೆ ಮನೆಗೆ ಸೀಮಿತವಾಗಿರದೆ ನಮ್ಮ ಹೆಣ್ಮಕ್ಳು ನಾವು ಕೂಡ ಜವಾಬ್ದಾರಿಯುತವಾಗಿ ಎಲ್ಲಾ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋದ್ರೆ ಒಂದು ರೀತಿಯಲ್ಲಿ ನಾವು ಒಂದು ಬಾಳ್ವೆ ನಡೆಸಕ್ಕೆ ಸಾಧ್ಯತೆ ಆಗ್ತದೆ. ಈಗ ಕೆಲಸಗಾರರಿಂದ ಕೆಲಸವನ್ನ ತೆಗೆಸುವುದು ಕೂಡ ಒಂದು ಕಲೆ, ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏನು? ಅದೇ, ಸಾಧ್ಯವಾದಷ್ಟು ನಾವು ಅಡುಗೆ ಮನೆಗೆ ಸೀಮಿತವಾಗಿದೆ. ಕೆಲಸಗಾರರು ಬಂದ ತಕ್ಷಣ ಅವ್ರ ಜೊತೆ ಫಸ್ಟ್ ಅವ್ರನ್ನ ಅಟೆಂಡ್ ಮಾಡೋದು ನಾವು ಆಗಿರ್ಬೇಕು ಹೆಣ್ಮಕ್ಳು. ಯಾಕೆಂತಂದ್ರೆ ಯಜಮಾನ್ರಿಗೆ ಬೇರೆ ಬೇರೆ ಕೆಲಸ ಇರ್ತದೆ, ಅವರೆಲ್ಲ ಹೋಗಿರ್ತಾರೆ. ಅವಾಗ ಕೆಲಸಗಾರರು ಬಂದ ತಕ್ಷಣ ಅವ್ರ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದೇ ನಾವು ಆಗಿಬಿಟ್ರೆ ಅವಾಗ ಒಂದ್ ರೀತಿಯಲ್ಲಿ ನಮಗೂ ನೆಮ್ಮದಿ, ಕೆಲಸಗಾರರಿಗೂ ಸದ್ಯ ಅವ್ರ ಮನೇಲಿ ಯಾರೋ ಒಬ್ರು ಬಂದು ನಮ್ಮನ್ನ ಆಹ್ವಾನ ಮಾಡ್ಕೊಳ್ತಾರಲ್ಲ, ನಮ್ಮ ಕೆಲಸವನ್ನು ಹೇಳ್ತಾರಲ್ಲ ಅನ್ನೋ ಒಂದು ಶುರುವಲ್ಲೇ ಒಂದು ಒಳ್ಳೆಯ ಇದು ಅವರಿಗೆ ಮೂಡ್ತದೆ ಅಂತ ಅನಿಸ್ತದೆ. ತಿಮ್ಮಣ್ಣ ಹೆಗಡೆ ಅವರು, ಈಗ ಸಾಮಾನ್ಯವಾಗಿ ವರ್ಷ ಪೂರ್ತಿ ನಾವು ಇಂತಿಂತ ಕೆಲಸವನ್ನೆಲ್ಲ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಹಾಕೊಂಡಿರ್ತೀವಿ. ಪ್ರತಿ ದಿವಸವೂ ಅಥವಾ ಪ್ರತಿ ವಾರವೂ ಕೂಡ ಇಂಥ ಇಂಥ ಕೆಲಸ ಆಗಬೇಕು ಅಂತ ಇನ್ನೊಂದು ಸಣ್ಣ ಒಂದು ಯೋಜನೆ ಇರ್ತದೆ, ಪಟ್ಟಿ ಇರ್ತದೆ, ಆದ್ಯತೆಯನ್ನ ಹೇಗೆ ಕೊಡುವಂತಹದ್ದು? ಹಾ, ಈ ವಿಚಾರ ಸಂಬಂಧಪಟ್ಟಂತೆ ನಾವು ಬಹಳ ವರ್ಷಗಳ ಹಿಂದೆಯೇ ಒಂದು ನಿರ್ಧಾರ ಮಾಡಿದ್ವಿ. ಮೊಟ್ಟ ಮೊದಲಾಗಿ ನಮ್ದು ಈ ಕರಾವಳಿ ಪ್ರದೇಶ, ಇಲ್ಲಿ ಯಾವ್ಯಾವ ಬೆಳೆಯನ್ನ ಮಾತ್ರ ಬೆಳಿಲಿಕ್ಕೆ ಸಾಧ್ಯ, ಇದಕ್ಕೆ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ, ವಾತಾವರಣಕ್ಕೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ, ನೀರಿನ ಅವೈಲಬಿಲಿಟಿಗೆ ಸಂಬಂಧಪಟ್ಟಂತೆ, ಇಂತಹ ಬೆಳೆಗಳನ್ನು ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ ಅನ್ನೋದನ್ನು ಪ್ರೀ ಪ್ಲ್ಯಾನ್ಡೇ ಮಾಡಿದ್ದೀವಿ. ಉದಾಹರಣೆಗೆ ನೀವು ಕಾಶ್ಮೀರದಿಂದ ಆ್ಯಪಲ್ ತಗೊಂಡು ಬೆಳೆಯುವುದಾಗಲಿ, ದೊಡ್ಡಬಳ್ಳಾಪುರದಿಂದ ಗ್ರೇಪ್ಸ್ ತಂದು ಬೆಳೆಯುವುದಾಗಲಿ, ಈ ಹುಚ್ಚು ತನಕ್ಕೆ ನಾವು ಕೈ ಹಾಕಲ್ಲ ಇಲ್ಲ. ಈರುಳ್ಳಿ ಬಟಾಟೆ ಇಂಥ ಅಂದರೆ ಇಲ್ಲಿ ಹೊಂದಲಾರದಕ್ಕೆ ಪ್ರಯತ್ನ ಹಾಕಿ ಕೈ ಸುಟ್ಕೊಳ್ಳಲಿಲ್ಲ. ಮೊಟ್ಟ ಮೊದಲಿಗೆ ತೀರ್ಮಾನ ಮಾಡಿದಂತೆ ಎರಡು ಬೆಳೆಗಳಿಗೆ ನಾವು ಮಹತ್ವ ಕೊಡಬೇಕು, ಒಂದು ಆಹಾರ ಬೆಳೆಗೆ, ಇನ್ನೊಂದು ಹಣಕಾಸಿನ ಬೆಳೆಗಳಿಗೆ. ಈ ನಿಟ್ಟಿನಲ್ಲಿ ನಾವು ಭೂಮಿಯನ್ನು ಕೂಡ ಹಾಗೆ ವಿಂಗಡಣೆಯೂ ಮಾಡಿದ್ವಿ. ಅಂದರೆ 1.5 ಎಕರೆಯಷ್ಟು ಭತ್ತದ ಬೇಸಾಯ, 1.5 ಎಕರೆಯಷ್ಟು ತೆಂಗು, 1 ಎಕರೆ ಅಡಿಕೆ, ಮತ್ತು ಅದರ ಮಧ್ಯದಲ್ಲಿ ಕಾಳುಮೆಣಸು, ಅನಾನಸು ಇತ್ಯಾದಿ ಉಪ ಬೆಳೆಗಳನ್ನು ಕೂಡ ಇದು ಮಾಡಿ ಹಾಗೆಯೇ ಕೆಲಸವನ್ನು ಕೂಡ ಹಂಚಿಕೆ ಆಗೋ ರೀತಿಯಲ್ಲಿ, ಉದಾಹರಣೆ ಮುಂಗಾರುನಲ್ಲಿ ಭತ್ತದ ಸಮಯದಲ್ಲಿ ತೆಂಗಿನ ಕೆಲಸವು ಅಥವಾ ಅಡಿಕೆ ಕೆಲಸವನ್ನು ಮಾಡುವಂಥದ್ದು ಇಲ್ಲ. ಇದರ ಕೇವಲವಾಗಿ ಮುಂಗಾರಿನಲ್ಲಿ ಮಾಗಿ ಉಳುಮೆ ಮಾಡುವಂಥದ್ದು, ಭತ್ತದ ನಾಟಿಗೆ ತಯಾರಿ ಮಾಡುವಂಥದ್ದು, ಗದ್ದೆ ಹೂಡುವಂಥದ್ದು, ಈ ಕಾರ್ಯದಲ್ಲಿ ಸುಮಾರು 1 ತಿಂಗಳು ಜೂನನ್ನು ಜುಲೈವರೆಗೂ ಕೂಡ ಇದೇ ಕೆಲಸದಲ್ಲಿ ನಾವು ಮಗ್ನರಾಗಲಿಕ್ಕೆ ಆದಷ್ಟು ನಮ್ಮನ್ನು ಅಲ್ಲಿ ತೊಡಸ್ಕೊಳ್ಳುವಂಥದ್ದು. ಇನ್ನು ಎರಡನೇ ಭಾಗವಾಗಿ ಅಡಿಕೆಗೆ ಕಳೆ ಔಷಧಿ ಹೊಡೆಯುವಂಥದ್ದು, ಜಾಗ್ರತೆ ವಹಿಸುವಂಥದ್ದು, ಇದು ಅಲ್ಲಿಗೆ ಬಂದದ್ದು. ಮಳೆಗಾಲದಲ್ಲಿ ತೆಂಗಿನ ಕೆಲಸ, ತೆಂಗಿನ ಕೊಯ್ಲು ಇದೆಲ್ಲ ಕಮ್ಮಿ ಇರುತ್ತೆ. ಮಳೆಗಾಲ ಮುಗಿತಿ ಇದ್ದಂಗೆ ಅಡಿಕೆ ತೋಟದ ಕೆಲಸ ಅಂದರೆ ಅಡಿಕೆಯನ್ನು ಕೊಯ್ಯುವಂಥದ್ದು, ಹಾಗೆ ಪ್ರೊಸೆಸಿಂಗ್ ಮಾಡುವಂಥದ್ದು, ಅದಕ್ಕೆ ಗೊಬ್ಬರ ಕೊಡುವಂಥದ್ದು, ನೆಲ ಕೊಡುವಂಥದ್ದು, ಅದರ ಮುಗಿದ ತಕ್ಷಣ ತೆಂಗಿಗೆ ಬಂದು ಅದನ್ನು ಮಾಡುವಂಥದ್ದು. ಈ ಹಂತ ಸುಮಾರು ಅಕ್ಟೋಬರ್ ಹೊತ್ತಿಗೆ ನಾವು ಈ ಕೆಲಸವನ್ನು ಮುಗಿಸಿ ಎರಡನೇ ಬೆಳೆ ಅಂದರೆ ಹಿಂಗಾರನ ಬೆಳೆಗೆ ತಯಾರಿಕೆಗೆ ಶುರು ಮಾಡ್ತೇವೆ. ಹಿಂಗಾರನ ಬೆಳೆಗೆ ನಿಮ್ಗೆ ಗೊತ್ತಿದ್ದ ಹಾಗೆ ನಾವು ನಮ್ಮಲ್ಲಿ 10 ವರ್ಷದಿಂದಲೂ ಮೆಕ್ಕೆಜೋಳ ಅಂದ್ರೆ ಗೋವಿನ ಜೋಳವನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇದು ಜನವರಿ ಫೆಬ್ರವರಿ ಮಾರ್ಚಿಗೆ ಕಟಾವ್ ಆಗುತ್ತೆ. ಆಮೇಲೆ ಮಾರ್ಚ್ ಏಪ್ರಿಲ್ ಇದರ ಪ್ರೊಸೆಸಿಂಗ್ ಮಾಡ್ತೇವೆ. ಪ್ರೊಸೆಸಿಂಗ್ ಮಾಡಿ ಇದೆಲ್ಲ ರೆಡಿ ಆಗುವ ಹೊತ್ತಿಗೆ ನಮಗೆ ಎರಡನೇ ಪುನಃ ಮುಂಗಾರಿನ ಬೆಳೆ ಶುರುವಾಗುತ್ತೆ. ವರ್ಷ ಇಡೀ ಒಂದು ಚಕ್ರವನ್ನ ಇಲ್ಲಿಗೆ ನಾವು ನಿಲ್ಲಿಸುವಂತ ಅವಶ್ಯಕತೆ ಬಂದಿದೆ. ಯಾಕೆ ಅಂತಂದ್ರೆ ಇನ್ನೂ ವಿಸ್ತರಣೆ ಮಾಡಿದ್ರೆ ನಮ್ಮ ಹತ್ರ ಮಾಡ್ಲಿಕ್ಕೆ ಕಷ್ಟ. ಆದಷ್ಟೇ ಇದ್ದದ್ದನ್ನು ಮೇಂಟೈನ್ ಮಾಡುವಂತ ಒಂದು ವ್ಯವಸ್ಥೆಗೆ ನಾವು ಕೈ ಹಾಕೊಂಡಿದ್ದೇವೆ. ಕೃಷಿ ಯಾಂತ್ರೀಕರಣದ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಕೂಲಿ ಆಳುಗಳನ್ನೇ ಅವಲಂಬಿಸಿಕೊಂಡು ಕೆಲಸ ಮಾಡುವುದರ ಬದಲಿಗೆ ಕೆಲಸವನ್ನ ಸುಲಭ ಮಾಡಬೇಕು, ಜೊತೆಗೆ ಸ್ವಾವಲಂಬನೆಯನ್ನು ಕೂಡ ಸಾಧಿಸಬೇಕು ಅಂತ ಹೇಳಿ, ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನದ ಬಗ್ಗೆ ಹೇಳಿ. ಹೌದು, ಈಗ ಹೀಗೆ ನೋಡಿದ್ರೆ ನಾವು ಸುಮಾರು 13 ಕೃಷಿ ಯಂತ್ರಗಳನ್ನ ಸಣ್ಣ ಪ್ರಮಾಣದಲ್ಲಿ ಹೊಂದಿದ್ದೇವೆ. ಈಗ ಉದಾಹರಣೆ ಭತ್ತದ ನಾಟಿಗೆ ಸಂಬಂಧಪಟ್ಟಂತೆ ನೀವು ನೋಡಿದ್ರೆ ನಮ್ಮ ಹತ್ರ ಪವರ್ ಟಿಲ್ಲರ್ ಇರುವುದರಿಂದ ಸಮಯಕ್ಕೆ ಸರಿಯಾಗಿ, ಈಗ ಒಂದೊಂದು ವರ್ಷ ಮಳೆ ಬೇಗ ಬರುತ್ತೆ, ಒಂದೊಂದು ವರ್ಷ ಮಳೆ ತಡೆದು ಬರುತ್ತೆ. ಈಗಂತ ಸಂದರ್ಭದಲ್ಲಿ ಬೇರೆ ಕೆಲಸದ ಟಿಲ್ಲರ್ಗಳನ್ನ ನಾವು ನಂಬ್ಕೊಂಡ್ರೆ ಅವ್ರಿಗೆ ಬೇರೆ ಕಡೆ ಹೂಡ್ಲಿಕ್ಕೆ ಇರುತ್ತೆ, ಅವ್ರ ಮನೇದ ಇರುತ್ತೆ. ಹಾಗಾಗಿ ನಮ್ಮ ಪುನಃ ನಮ್ಮನ್ನ ಹೂಡ್ಲಿಕ್ಕೆ ಬರ್ಬೇಕಾದ್ರೆ ಸಾಕಷ್ಟು ಸಮಯ ತಕೊಳ್ಬಹುದು, ಅಥವಾ ನಾವು ಪುನಃ ಅಲ್ಲಿ ಸೋಲ್ಬಹುದು. ಈಗ ನಮ್ದೇ ಒಂದು ಪವರ್ಟಿ ಇಲ್ಲರಿ ಇರುವುದರಿಂದ ಸಮಯಕ್ಕೆ ಸರಿಯಾಗಿ ನಾವನ್ನ ಭೂಮಿಯನ್ನ ಉಳುಮೆ ಮಾಡಿ ಆಮೇಲೆ ಹದ ಅಂತೀವಿ ನಾವು, ಅಂದ್ರೆ ಇಂಥ ಒಂದು ಮಳೆಯಲ್ಲೇ ಭೂಮಿಯನ್ನ ಹೂಡಿದ್ರೆ ಒಳ್ಳೆಯದು. ನಮ್ಮಲ್ಲಿ ಹೇಳ್ಬೇಕಾದ್ರೆ ಮೃಗಶಿರ ಮಳೆಯಲ್ಲಿ ನಾಟಿ ಮಾಡಿದ್ರೆ ಮೊಗದು ಮೊಗದು ಕೊಡುತ್ತೆ, ಆದ್ರೆ ಮಳೆಯಲ್ಲಿ ನೆಟ್ಟಿ ಮಾಡಿದ್ರೆ ಆದಷ್ಟು ಕೊಡ್ತೇನೆ ಅಂತ ಭತ್ತ ಹೇಳುತ್ತೇನೆ. ಹೀಗೆಲ್ಲ ನಮ್ಮ ಒಂದು ಇನ್ನೋರ ಕಲ್ಪ ಸಂಪ್ರದಾಯ ಇದೆ. ಇದಕ್ಕೆ ಯಂತ್ರ ಒಂದು ಸಹಾಯವಾಗಿದೆ. ಆಮೇಲೆ ಅದರ ಜೊತೆಗೆ ನಾಟಿ ಯಂತ್ರವನ್ನು ನಾವು ಹೊಂದಿದ್ದೇವೆ. ನಮ್ಮ ನಾಟಿ ಯಂತ್ರದ ಇರುವುದರಿಂದ ನಾವೀಗ ಭತ್ತದ ನಾಟಿ ಯಂತ್ರಕ್ಕೆ ಹೋಗೋದ್ರಿಂದ ಸಾಮಾನ್ಯ 15 ದಿವಸದ ಪ್ರಾಯದ ಹಾಗೆಯನ್ನೇ ನಾಟಿ ಮಾಡಬೇಕು ಅನ್ನೋದು ಒಂದು ಇರುವುದರಿಂದ ನಮ್ಮ ಹತ್ರ ನಾಟಿ ಯಂತ್ರ ಇರುವುದರ 15 ದಿವಸ 16 ದಿವಸದಲ್ಲೂ ನಾವು ನಾಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆಮೇಲೆ ವೀಡರ್ ನಮ್ಮ ಸ್ವಂತ ಇರುವುದರಿಂದ, ರೀಪರ್ ನಮ್ಮ ಸಂಘದಲ್ಲಿ ಇರುವುದರಿಂದ ಈ ಒಂದು ಯಂತ್ರದಿಂದ ನಾವು ಭತ್ತದ ನಾಟಿಯನ್ನು ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗಿದೆ. ಎರಡನೇ ಕೃಷಿ ಯಂತ್ರ ಹೇಳಿದಾಗೆ ನಾವು ಮೆಕ್ಕೆಜೋಳ ಗೋವಿನ ಜೋಳವನ್ನ ಬೆಳೀತಾ ಇದ್ದೇವೆ. ಬಹುಶಃ ಇದು ನಾನು ಬೆಳೆಯುವ ಜೊತೆಗೆ ನಮ್ಮ ಇಡೀ ಊರಲ್ಲಿ 28 ರೈತರು ಕೂಡ ಬೆಳೆಯುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದರಲ್ಲೂ ಕೂಡ ನಾವು ಯಂತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದು ಹೇಗೆ ಅಂತಂದ್ರೆ, ನಿಮ್ಗೆ ಗೊತ್ತಿದೆ ಈ ಮೆಕ್ಕೆಜೋಳ ಸಿಪ್ಪೆ ಬಿಡಿಸುವಂತ ಒಂದು ಇದೆ, ಹಾಗೆ ಅದನ್ನು ಕಾಳು ಬಿಡಿಸೋದೊಂದಿದೆ, ಆಮೇಲೆ ಅದನ್ನು ಹುಡಿ ಮಾಡುವಂತದ್ದಿದೆ. ಈ ಮೂರು ಯಂತ್ರವನ್ನು ನಾವು ಹೊಂದಿದ್ದೇವೆ. ಕಿಸಾನ್ ಕ್ರಾಫ್ಟ್ನವರದು 50,000 ರೂಪಾಯಿ ಮುಖಬೆಲೆ ಬೀಳುವಂತಹ ಡಿ ಹಸ್ಕಿಂಗ್ ಅಂಡ್ ಥ್ರೆಶಿಂಗ್ ಎರಡು ಕೂಡ ಒಂದೇ ಯಂತ್ರದಲ್ಲಿ ಆಗುತ್ತೆ. ಒಂದು ದಿವಸಕ್ಕೆ ಸುಮಾರು 12 ಕ್ವಿಂಟಲ್ ಅಷ್ಟು ಕಾಳನ್ನು ಬಿಡಿಸಲಿಕ್ಕೆ ಅದರದ್ದು ಕೆಪಾಸಿಟಿ ಇದೆ. ಹಾಗೆ ನಮ್ಮದನ್ನು ನಾವು ಈ ಮೆಕ್ಕೆಜೋಳವನ್ನು ಕಡಿ ಮಾಡಲಿಕ್ಕೆ ಹುಡಿ ಮಾಡಲಿಕ್ಕೆ ಪಲ್ವರೈಸರು ಫ್ಲೋರಿಂಗ್ ಮಿಷನ್ ಎರಡನ್ನು ಹೊಂದಿದ್ದೇವೆ. ನಮ್ಮದರ ಜೊತೆಗೆ ಇಡೀ ಊರದ್ದು ಕೂಡ ನಾವಿಲ್ಲಿ ಮಾಡಿಕೊಡ್ತೇವೆ. ವಿಜಯವರೀಗ ಕೃಷಿಯ ಒಂದು ಅವಿಭಾಜ್ಯ ಅಂಗ ಎನ್ನುವಂತಹದ್ದು ಈ ಹೈನುಗಾರಿಕೆ. ನೀವು ಗಮನಿಸಿದ ಹಾಗೆ ಹೈನುಗಾರಿಕೆಯ ಸೂಕ್ಷ್ಮ ವಿಚಾರಗಳು ಏನೇನು? ಹೈನುಗಾರಿಕೆ ಅಂತ ತಕ್ಷಣ ಅದೇ ಕಮರ್ಷಿಯಲ್ ಆಗಿ ಹಸುಗಳನ್ನು ಸಾಕಿ ಒಳ್ಳೆ ಪ್ರಮಾಣ ಒಳ್ಳೆ ರೀತಿಯಲ್ಲಿ ಹಾಲನ್ನು ತಗೊಳ್ಬೇಕು ಅಂತ ಹೇಳೋದು. ಅದಕ್ಕೆ ಪ್ರೀ ರಿಕ್ವಿಸಿಟ್ ಆಗಿ ನಾವು ಹಸಿ ಹುಲ್ಲುಗಳನ್ನು ಮೊದಲು ಬೆಳ್ಕೋಬೇಕು, ಮೇವಿನ ಆದ್ಯತೆ ಮೊದಲು ಕೊಡಬೇಕು, ಮತ್ತೆ ಒಳ್ಳೆ ತಳಿಗಳನ್ನು ಹಾಕೊಳ್ಬೇಕು. ಅದರಲ್ಲಿ ನಾವು ಯೂಶುವಲಿ HF ಮತ್ತೆ ಜೆರ್ಸಿ ಅಂತ ಎರಡನ್ನೂ ಕಾಂಬಿನೇಷನ್ ಆಗಿ ಇಟ್ಕೊಂಡಿದ್ದೇವೆ. ಯಾಕೆಂದ್ರೆ HF ಯೂಶುವಲಿ ಹಾಲು ಜಾಸ್ತಿ ಕೊಡ್ತದೆ, ಸ್ವಲ್ಪ ತೆಳು ಇರ್ತದೆ ಹಾಲು, ಆದ್ರೆ ಜೆರ್ಸಿ ಹಾಲು ಸ್ವಲ್ಪ ಕಡಿಮೆ ಕೊಡ್ತದೆ. ಅದು ಸ್ವಲ್ಪ ಮಂದ ಇರೋದ್ರಿಂದ ಅದು ಎರಡು ಒಂಥರ ಫ್ಯಾಟು SNF ಬರೋದಕ್ಕೆ ಒಳ್ಳೆ ಹೆಲ್ಪ್ ಆಗ್ತದೆ ಹಾಗೆ ಅಂದ್ಕೊಂಡು ನಾವು ಸಾಕಿದ್ದೇವೆ. ಮತ್ತೆ ನಮ್ಗೆ ಇಷ್ಟುವರೆಗೂ ನಮ್ದೇ ಹುಲ್ಲು, ನಮ್ದೇ ಜೋಳ, ಅದರಲ್ಲಿ ಬರ್ತಕ್ಕಂಥ ಕಡಿಯಿಂದ ನಾವು ಏನು ಒಂದು ಗಂಜಿ ಅಂತ ಮಾಡ್ತೀವಿ, ಮೆಕ್ಕೆಜೋಳ ಮತ್ತೆ ತೌಡನ್ನು ಸೇರಿಸಿ ಒಂದು ಪ್ರಮಾಣದಲ್ಲಿ 5 ಕೆಜಿ 5 ಕೆಜಿ ಹಾಗೆ ಅಥವಾ ಒಂದೇ ಪ್ರಮಾಣದಲ್ಲಿ ಸೇರಿಸಿ ಒಂದು ಗಂಜಿ ಅಂತ ಮಾಡ್ತೇವೆ ನಾವು. ಅದು ಸಾಲಿದಾಗೆ ಇರ್ತದೆ. ಅದ್ರ ಜೊತೆ ನಾವು ಈ ಕ್ಯಾಟಲ್ ಫೀಡ್ ಅನ್ನು ಸೇರಿಸಿ ಕೊಡ್ತೇವೆ. ಹೇಗೆ ಕೊಡ್ತೇವಪ್ಪ ಅಂತಂದ್ರೆ, ಹಾಲು ಕರೆಯುವ ಹಸುಗಳಿಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತೇವೆ. ಸಣ್ಣ ಸಣ್ಣ ಕರುಗಳು ಗಬ್ಬ ಕಟ್ಟಿದ ಜನ ಅದಕ್ಕೆಲ್ಲ ಕ್ಯಾಟಲ್ ಫೀಡ್ ಅನ್ನೇ ಹಾಕದೆ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಈ ಗಂಜಿ ಅಂತ ನಾವು ಏನ್ ಮಾಡ್ತೀವ ಅದನ್ನು ಕೊಡೋದ್ರಿಂದಾಗಿ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಥವಾ ಮೇಂಟೆನೆನ್ಸ್ ತುಂಬಾ ಕಡಿಮೆ ಅನಿಸ್ತದೆ. ಯಾಕಂದ್ರೆ ಕ್ಯಾಟಲ್ ಫೀಡ್ ಅನ್ನೇ ನಾವು ಎಲ್ಲದಕ್ಕೂ ಹಾಕಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಆಗ್ತದೆ ಹೈನುಗಾರಿಕೆ. ಹಾಗಾಗಿ ನಾವು ಇದನ್ನ ಬೆಳ್ಕೊಳ್ಳೋದ್ರಿಂದ ನಮ್ಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಮತ್ತೆ ಹಸುಗಳ ಮೈ ಅಂದ್ರೆ ಏನು ಅದ್ರ ಆಳ್ತನ ಏನ್ ಮೇಂಟೈನ್ ಆಗ್ತದೆ ಅಲ್ಲ, ಅದು ಕೂಡ ಒಳ್ಳೆ ಆಗಿದೆ. ಈ ಗೋವಿನ ಜೋಳ ಮತ್ತೆ ತೌಡನ್ ಮಿಕ್ಸ್ ಮಾಡಿ ನಾವೇನು ಗಂಜಿ ಅಂತ ಮಾಡಿ ಹಾಕ್ತೀವ, ಅದರಿಂದ ಹಸುಗಳಿಗೆ ಒಂಥರ ದಡು ಆಹಾರ ಅಂತ ಹೇಳ್ತೀವಲ್ಲ ಹಾಗಾಗಿದೆ. ನಾವು ಮತ್ತೆ ಹಸುಗಳನ್ನ ಹೇಗೆ ಮೇಂಟೈನ್ ಮಾಡ್ತೀವಪ್ಪ ಅಂತಂದ್ರೆ, ಇಡೀ ದಿವಸ ಅವ್ರಿಗೆ ಹುಲ್ಲು ಹಾಕ್ತಾ ಇರೋದಿಲ್ಲ. ನಾವು ಬೆಳಿಗ್ಗೆ ಒಂದ್ಸರಿ ಹಾಲು ಕರೀಲಿಕ್ಕೆ ಹೋದವಾಗ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಒಂದ್ಸರಿ ಹುಲ್ಲು ಹಾಕ್ತೇವೆ. ಅದ್ರ ಜೊತೆ ಸ್ವಲ್ಪ ಅದೇ ಈ ಹಾಲು ಕರಿಬೇಕಾ ಹಸುಗಳಿಗೆ ಹಿಂಡಿಯನ್ನು ಕೊಡ್ತೇವೆ ಕ್ಯಾಟಲ್ ಫೀಡ್ ಅನ್ನ. ಅದ್ರ ನಂತರ ನಾವು ಒಂದು ತಾಸಲ್ಲಿ ಅವರೆಲ್ಲ ತಿಂದು ಮುಗಿಸ್ಬಿಡ್ತಾವೆ. ಮತ್ತೆ ನಾವು ಇನ್ ಕೊಟ್ಟಿಗೆ ಹೋಗಿ ಹುಲ್ಲು ಹಾಕೋದು 1 ಗಂಟೆಗೆ, ಅಂದ್ರೆ ಅಷ್ಟು ಗ್ಯಾಪ್ ಅಲ್ಲಿ ಅವ್ರು ಅದನ್ನೆಲ್ಲ ಮೆಲುಕಾಡಿ ಜೀರ್ಣ ಮಾಡ್ಕೊಂಡಿರ್ತಾವೆ. ಮಧ್ಯಕ್ಕೆ ಒಂದ್ಸರಿ ಹೋಗಿ ಸಗಣಿ ತೆಗೆಯೋದು, ಅವ್ರ ಮೈ ತೊಳ್ಸೋದು, ಆ ಕೆಲಸದಲ್ಲಿ ಮಾಡ್ತೇವೆ ಬಿಟ್ರೆ ಇಡೀ ದಿವಸ ಅವ್ರಿಗೆ ಹೊಟ್ಟೆಗೆ ಹಾಕ್ಬಾರ್ದು ನಮ್ಮ ಪ್ರಕಾರ. ಮತ್ತೆ ನಾವು 1 ಗಂಟೆಗೆ ಹಾಕಿದ್ರೆ ಇನ್ ಮತ್ತೆ 3 ಗಂಟೆಗೆ ಹಸುಗಳನ್ನ ಕರಿತೀವಲ್ಲ, ಹಾಲು ಕರಿತೀವಲ್ಲ, 3-3.5 ಆಗಿ ಕರಿತೀವಿ, ಆ ಟೈಮಲ್ಲಿ ಅವ್ಗೆ ಒಂದ್ಸರಿ ಫೀಡಿಂಗ್ ಮಾಡ್ತೇವೆ. ಮತ್ತೆ ಇನ್ನು ಸಂಜೆ 6:30-7 ಗಂಟೆ ಹೀಗೆ ಗ್ಯಾಪ್ ಅಲ್ಲಿ ಕೊಡೋದ್ರಿಂದ ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜೀರ್ಣ ಆಗ್ತದೆ, ಪಚನ ಆಗ್ತದೆ. ನಮ್ಮ ಹಸುಗಳು ಯಾವುದು ಒಂಥರ ನೀರಾಗಿ ಮಾಡ್ಕೊಳ್ಳೋದು ಅಂದ್ರೆ ಅಷ್ಟು ಒಳ್ಳೆ ಕಾಂಬಿನೇಷನ್ ಆಫ್ ಫುಡ್ ಇದೆ, ಹಸಿ ಹುಲ್ಲು, ಒಣ ಹುಲ್ಲು, ಮತ್ತೆ ಈ ಕ್ಯಾಟಲ್ ಫೀಡು, ಮತ್ತೆ ಈ ಗಂಜಿನ ನಾವ್ ಏನ್ ಮಾಡ್ತೀವ ಅದು ಎಲ್ಲಾ ಸೇರೋದ್ರಿಂದಾಗಿ ಹಸುಗಳು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಆಗಿದಾವೆ, ಮೈ ಎಲ್ಲ ತುಂಬಿಕೊಂಡಿದಾವೆ, ಮತ್ತೆ ಒಳ್ಳೆ ರೀತಿಯಲ್ಲಿ ನಾವು ಅವ್ರನ್ನ ಸಾಕೋದ್ರಿಂದಾಗಿ ಹಾಲಿನ ಪ್ರಮಾಣನು ಕೂಡ ನಮ್ಗೆ ತಕ್ಕ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ. ಮತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕೂಡ ಕಡಿಮೆ ಅನಿಸ್ತದೆ ನಮ್ಗೆ ಇದೆಲ್ಲ ಮೇಂಟೈನ್ ಮಾಡೋದ್ರಿಂದಾಗಿ. ಈಗ ಇನ್ನೊಂದು ವಿಚಾರ, ಈ ಹೈನುಗಾರಿಕೆಗೆ ಸಂಬಂಧಪಟ್ಟು ರೈತರು ಹೇಳುವಂತಹದ್ದು ಈ ಕೃತಕ ಗರ್ಭಧಾರಣೆಯಲ್ಲಿ ಎದುರಿಸುವಂತಹ ಸಮಸ್ಯೆ, ವಿಶೇಷವಾಗಿ ಗಬ್ಬ ನಿಲ್ಲುವುದಿಲ್ಲ ಅಂತ ಹೇಳಿ, ಯಾಕಾಗಿ ಈ ಸಮಸ್ಯೆ ಬರ್ತಾ ಇದೆ, ನಿಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ, ಹೇಗೆ ನಿರ್ವಹಣೆ ಮಾಡ್ತೀರಿ? ಸಾಧಾರಣವಾಗಿ ಮೊದಲನೇದಾಗಿ ಎರಡನೇ ಕರು ಸಂದರ್ಭದಲ್ಲಿ ಅಷ್ಟು ಸಮಸ್ಯೆ ಆಗೋದಿಲ್ಲ. ಮೂರು ನಾಲ್ಕು ಆ ಇನ್ಸಮೇಷನ್ ಟೈಮಲ್ಲಿ ಸ್ವಲ್ಪ ಸಮಸ್ಯೆ ನಮಗೂ ಎದುರಾಗಿದೆ. ನಾವು ಅದನ್ನ ಸಾಮಾನ್ಯವಾಗಿ ಜಂತು ಹುಳು ನಿವಾರಣೆ ಮಾಡೋ ರೀತಿಯಲ್ಲಿ ಮತ್ತೆ ಸಪ್ಲಿಮೆಂಟ್ ಅಂತ ಏನು ಹಸುಗಳಿಗೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಏನು ಸಪ್ಲೈ ಮಾಡ್ತಿದೀವಿ ಅದನ್ನು ಕೊಡೋದ್ರ ಮೂಲಕವಾಗಿ, ಕೆಲವೊಂದ್ಸರಿಗೆ ಕಾಪರ್ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಜೊತೆ ಕಾಪರ್ ಅನ್ನ ಮಿಕ್ಸ್ ಮಾಡಿ ಸಣ್ಣ ಪ್ರಮಾಣದಲ್ಲಿ ಅದು ಮಿಲಿಗ್ರಾಮ್ ಪ್ರಮಾಣದಲ್ಲಿ ಅದನ್ನು ಕೊಡೋದ್ರಿಂದ, ಮತ್ತೆ ಕೆಲವೊಂದ್ಸರಿಗೆ ಈ ಹಾಸ್ ಗ್ರಾಮ್ ಇದೆ ಅಲ್ಲ ಅದನ್ನ ಬೇಯಿಸಿ ಕೊಡೋದ್ರಿಂದ, ಹಾಗೆಲ್ಲ ಮಾಡೋದ್ರಿಂದ ಒಂದ್ ರೀತಿಯಲ್ಲಿ ಮೇಂಟೈನ್ ಮಾಡ್ತೀವಿ. ತೀರಾ ಕಷ್ಟ ಆಗ್ತದ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಕೃತಕ ಬಲಾಣಿಗೆ ಮೊದಲಲ್ಲಿ ಏನು ಹಾರ್ಮೋನ್ ಟ್ರೀಟ್ಮೆಂಟ್ ಮಾಡ್ತಾರ ಅದನ್ನೆಲ್ಲ ಮಾಡಿಸಿ ಒಂದ್ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ತಿದ್ದೇವೆ. ತಿಮ್ಮಣ್ಣ ಹೆಗಡೆಯವರೀಗ ವೈಯಕ್ತಿಕವಾಗಿ ಕೃಷಿ ಮಾಡುವುದಕ್ಕೂ ಒಂದು ಗುಂಪಲ್ಲಿ ಒಂದಷ್ಟು ಜನರನ್ನ ಒಳ್ಳೆಯ ಮನಸ್ಸಿನವರನ್ನ ಸೇರಿಸಿಕೊಂಡು ಕೃಷಿ ಮಾಡೋದಕ್ಕೂ ಅಥವಾ ಗುಂಪು ಚಟುವಟಿಕೆಯನ್ನ ಮಾಡೋದಕ್ಕೂ ಏನ್ ವ್ಯತ್ಯಾಸ ಇದೆ, ಏನು ಅನುಕೂಲತೆ ಇದೆ? ಬಹುಶಃ ಇದು ಬಹಳ ಹಿಂದೆ ನಮ್ಮ ತಲೆಮಾರಿನವರು ಕಂಡುಕೊಂಡದ್ದು. ನಾವು ಅದನ್ನ ಬಿಟ್ಟಿದ್ದೇವೆ, ಸಾಕಷ್ಟು ದಿವಸ ಬಿಟ್ಟಿದ್ದೇವೆ. ಅದರ ದುಷ್ಪರಿಣಾಮವನ್ನು ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಹೀಗಾಗಿ ಕೆಲವು ಕಡೆ ಇದೊಂದು ಪ್ರಯತ್ನ ಕೂಡ ನಡೆದಿದೆ. ಒಂದು ಅಂದ್ರೆ ಎಲ್ಲರೂ ಎಲ್ಲ ಒಂದೇ ಸಮಯದಲ್ಲಿ ಬಿತ್ತನೆ ಮಾಡುವಂಥದ್ದು, ಒಂದೇ ಸಮಯದಲ್ಲಿ ಕೃಷಿ ಮಾಡಿ ಕೊಯ್ಲು ಮಾಡುವಂಥದ್ದು. ಈಗ ಮಾಡುವುದರಿಂದ ಕೀಟಗಳಿಂದ, ಹಕ್ಕಿಗಳಿಂದ, ಹಂದಿಗಳಿಂದ, ನವಿಲುಗಳಿಂದ ಎಲ್ಲದರಿಂದ ರಕ್ಷಣೆ ಪಡಲಿಕ್ಕೆ ಸಾಧ್ಯ ಉಂಟು. ನೀವು ಎಲ್ಲರನ್ನು ಬಿಟ್ಟು ಒಬ್ಬರೇ ಕೃಷಿ ಮಾಡಿದ್ರೆ ಬಹುಶಃ ನಮ್ಮ ಬೆಳೆಯತಕ್ಕಂತ ಬೆಳೆ ಅರ್ಧದಷ್ಟು ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹುತಿ ಆಗ್ತಾ ಇದೆ. ಈ ದಿಶೆಯತ್ತ ನಾವು ಎಲ್ಲಾ ರೈತರನ್ನ ಈ ಒಂದು ಕೃಷಿ ಭತ್ತದಲ್ಲಿ ವಿಶೇಷವಾಗಿ ಈ ನಾಟಿ ಯಂತ್ರದ ಮೂಲಕವಾಗಿ ಇವ್ರನ್ನ ಒಗ್ಗೂಡಿಸಿದ್ದೇವೆ. ಹಿಂದೆ ಕೆಲವು ಜನ ತುಂಬಾ ಜನ ಈ ಭತ್ತದ ನಾಟಿಯನ್ನ ಕೈ ಬಿಟ್ಟಿದ್ರು. ಈ ಭತ್ತದ ನಾಟಿ ಯಂತ್ರ ಬಂದ ಮೇಲೆ ಈ ಮಾಹಿತಿಯನ್ನ ತಂತ್ರಜ್ಞಾನ ಅಳವಡಿಸಿಕೊಂಡು ಈಗ ಎಲ್ಲಾ ಕಡೆಯಲ್ಲೂ ಕೂಡ ನಮ್ಮೂರಿನಲ್ಲಿ ಎಲ್ಲಾ ಕಡೆಗೂ ಭತ್ತದ ಬೇಸಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ. ಎರಡನೇದಾಗಿ ಒಂದು ಏರಿಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ, ಉದಾಹರಣೆ ಭತ್ತ ಇರಬಹುದು ಅಥವಾ ನಮ್ಮಲ್ಲಿ ಎರಡನೇ ಬೆಳೆಯಾಗಿ ಬೆಳೆತಕ್ಕಂತ ನಿಮ್ಮ ಮೆಕ್ಕೆಜೋಳ ಇರಬಹುದು ಅಥವಾ ಬೂದುಗುಂಬಳೆ ಇರಬಹುದು, ಪ್ರಮಾಣ ಜಾಸ್ತಿ ಇದ್ದಾಗ ವ್ಯಾಪಾರಸ್ಥರು ಇಲ್ಲಿ ಬರ್ತಾರೆ. ಈ ಭತ್ತದ ಕೊಯ್ಲು ಟೈಮ್ನಲ್ಲಿ ಚೀಲವನ್ನು ಇಟ್ಟು ಹೋಗ್ತಾರೆ, ಯಾಕೆಂದ್ರೆ ಇಲ್ಲಿ ಒಂದು ಟೆಂಪೋ ಆಗತ್ತೆ ಅಥವಾ ಒಂದು ಲಾರಿ ಆಗತ್ತೆ, ಸಾಗಿಸ್ಲಿಕ್ಕೆ ಸುಲಭ ಆಗುವಂಥದ್ದು ಮಾರುಕಟ್ಟೆ ದೃಷ್ಟಿಯಿಂದ. ಬೂದಿಗುಂಬಳೆ ಅಂತೂ ಬಾಂಬೆ ಕಡೆ ಹೋಗುವಂತ ಲೋಡ್ ಆದ್ರಿಂದ ಇಲ್ಲಿ ಲೋಡ್ ಆಗುದಿದ್ರೆ ಮಾತ್ರ ಬರ್ತಾರೆ, ಅಂದ್ರೆ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆದ್ರೆ ಅವರು ಕೂಡ ಬರ್ತಾ ಇಲ್ಲ. ಇಲ್ಲಿ ನಮ್ಮ ಅನುಭವದ ಪ್ರಕಾರ ಆತರ ಒಂದು ಸಾಮೂಹಿಕ ಬೆಳೆಯನ್ನು ಬೆಳೀತಾ ಇರುವುದರಿಂದ ಮಾರುಕಟ್ಟೆ ದೃಷ್ಟಿಯಿಂದ ನಮಗೆ ತುಂಬಾ ಸಹಾಯವಾಗಿದೆ. ಈಗ ಬಹುಶಃ ಇದನ್ನ ವಿಜಯ್ ಅವರಿಗೆ ಕೇಳಬೇಕು, ನಿಮ್ಮ ಮನೆಯ ಅಡುಗೆ ಬೇಕಾಗಿರುವಂತಹ ಎಲ್ಲ ಒಂದು ಇನ್ಪುಟ್ಸ್ ಅಥವಾ ಏನು ಒಳಸೂರಿಗಳಂತ ಹೇಳ್ತೀವಿ, ಅದು ನಿಮ್ಮ ಜಮೀನಿನಲ್ಲೇ ಬೆಳೆದ್ರೆ ಬಹಳ ಒಳ್ಳೇದು ಅಂತ ಹೇಳಿ, ಇದರ ಬಗ್ಗೆ ಹೇಳಿ. ಹೌದು, ನಾವು ಮಳೆಗಾಲದಲ್ಲಿ ಕೂಡ ಕೆಲವು ಬೆಂಡೆಕಾಯಿ ಇರಲಿ, ಬದನೆಕಾಯಿ ಇರಲಿ, ಹಸಿಮೆಣಸು, ಅಲಸಂದಿ ಈ ತರ ಬೆಳೆಗಳನ್ನು ಬೆಳ್ಕೊಳ್ತೇವೆ. ನೆಕ್ಸ್ಟ್ ಎರಡನೇ ಬೆಳೆ ಭತ್ತದ ಕೊಯ್ಲು ಆದ ತಕ್ಷಣ ಮೆಕ್ಕೆಜೋಳ ಒಂದ್ ಕಡೆ ಬೆಳೆದ್ರೆ ಒಂದು ಸಣ್ಣ ಗದ್ದೆಯಲ್ಲಿ ನಮಗೆ ಬೇಕಾದ ಮತ್ತೆ ರಿಪೀಟೆಡ್ಲಿ ಬೆಳೀತಾ ಇರೋದ್ರಿಂದಾಗಿ ನಮಗೆ ಸದಾ ಕಾಲವೂ ನಮಗೆ ನಮ್ಮ ತರಕಾರಿ ನಮಗೆ ಸಿಗ್ತದೆ. ನೀರಾವರಿ ಜಾಗ ಆಗಿದ್ದಕ್ಕಾಗಿ ನಾವು ಮೂರು ಕಾಲದಲ್ಲೂ ಕೂಡ ತರಕಾರಿ ಬೆಳ್ಕೊಳ್ಳೋದ್ರಿಂದ ನಿಮ್ಗೆ ಗೊತ್ತಿದ ಹಾಗೆ ಆರೋಗ್ಯಕ್ಕೆ ಎಷ್ಟು ಮುಖ್ಯ ತರಕಾರಿ ಪಲ್ಸ್ಗಳು ಅಂದ್ರೆ, ನಾವು ಬೌಡೆಯನ್ನು ಬೆಳಿತೇವೆ, ಉದ್ದನ್ನು ಹಾಕ್ತೇವೆ, ಅದಕ್ಕೆಲ್ಲ ಒಂದು ಪ್ರಿರಿಕ್ವಿಸಿಟ್ ಇರೋದಕ್ಕಾಗಿ ನಮಗಾಗಿ ಅದು ಒಳ್ಳೆ ರೀತಿಯಲ್ಲಿ ನಾವು ಬೆಳ್ಕೊಳ್ತಿದ್ದೇವೆ. ಈ ನವಿಲು ಕಾಟ ತಪ್ಪಿಸ್ಕೊಳ್ಳೋಕ್ಕಾಗಿ ನಾವು ಸಾಮಾನ್ಯ ನಮ್ಮ ಕಣ್ಣಿಗೆ ಕಾಣುವ ಗದ್ದೆಯಲ್ಲೇ ಹಾಕೊಳ್ತೇವೆ, ಮತ್ತೆ ಈ ನವಿಲು ಬಂದ್ ತಿನ್ಬಿಡ್ತಾವ ಅಂತ ಹೇಳಿ ಕೆಲವು ಉದ್ದಿನ ಕಾಳುಗಳನ್ನ ಸುತ್ತಲೂ ಹಾಕೋದ್ರಿಂದಾಗಿ ಅವು ಅಲ್ಲಿಗೆ ಆ ಗದ್ದೆಗೆ ಬರೋ ತನಕ ನಾವು ಬೆಸ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದ್ರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಹಾಳಾಗೋದನ್ನು ತಪ್ಪಿಸೋಕೆ ನಮಗೆ ಅನುಕೂಲ ಆಗಿದೆ. ತಿಮ್ಮಣ್ಣ ಹೆಗಡೆಯವರಿಗೆ ಮೆಕ್ಕೆಜೋಳದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಬಗ್ಗೆ ಹೈನುಗಾರಿಕೆ ನಾವು ಮುಂದಿಟ್ಟುಕೊಂಡು ವಿಚಾರ ಮಾಡಿದ್ರೆ ಎಲ್ಲಾ ಕಡೆಗಳು ಹೈನುಗಾರರು ಒಂದ್ ಮಾತು ಹೇಳ್ತಾರೆ, ಹೈನುಗಾರಿಕೆ ಪೂರೈಸುವುದಿಲ್ಲ, ಲಾಭ ಇಲ್ಲ, ಇದು ಒಂಥರ ಶ್ರಮ ಬಿಟ್ರೆ ಫಲ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತೇವೆ. ಈ ವಿಷಯ ನಮಗೆ ಮೊಟ್ಟ ಮೊದಲೇ ನಮಗೂ ಕೂಡ ಅನ್ಸಿತ್ತು, ಯಾಕೆಂದ್ರೆ ದೊಡ್ಡ ಹೊಟ್ಟೆಯನ್ನ ಎಲ್ಲಿಂದ ತುಂಬುವುದು ಅಂತ. ಈ ಆಹಾರದಲ್ಲಿ ವಿಚಾರ ನೋಡಿದ್ರೆ ಬಹುಶಃ ದನದ ಮುಖ್ಯವಾದ ಆಹಾರವೇ ಮೆಕ್ಕೆಜೋಳ, ಅಥವಾ ಮೆಕ್ಕೆಜೋಳ ಬೇರೆ ಉಪಯೋಗ ಹೆಚ್ಚಕ್ಕಿಂತ ದನಕ್ಕೆ ಬಳಸುವಂತದ್ದು. ಇದನ್ನ ನಮ್ಮ ಏರಿಯಾದಲ್ಲಿ ಬೆಳೆದ ಹೇಗೆ ಅನ್ನುವಂತ ಒಂದು ಪ್ರಯತ್ನವನ್ನ 10 ವರ್ಷ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ. ಎರಡನೇ ಬೆಳೆಯಾಗಿ ನಾವು ಸರಿಯಾದಂತ ಬೆಳೆ ನಮಗಿಲ್ಲ ಕರಾವಳಿಯಲ್ಲಿ, ಒಂದು ಶೇಂಗಾ ಹಾಕಿದ್ರೆ ಕರಾವಳಿಗಷ್ಟೇ ಸೀಮಿತವಾದಂಥದ್ದು. ನಮಗೆ ಭತ್ತವನ್ನು ಹಾಕಿದ್ರೆ ಭತ್ತ ಒಂದು ಕೊಯ್ಲು ಬರುವ ಹೊತ್ತಿಗೆ ನೀರು ಒಣಗೋಗ್ತಾ ಇತ್ತು, ಅದು ಕೂಡ ಸಸೂತ್ರ ಕಾಣ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದದ್ದು ಮೆಕ್ಕೆಜೋಳ. ಮೆಕ್ಕೆಜೋಳವನ್ನ ಇಲ್ಲಿ ಮುಖ್ಯವಾಗಿ ಅಂದ್ರೆ 1 ಎಕರೆ ಮೆಕ್ಕೆಜೋಳವನ್ನು ನಮ್ಗೆ ಬೆಳಲಿಕ್ಕೆ 6 ಕೆಜಿಯಷ್ಟು ಹೈಬ್ರಿಡ್ ಬೀಜ ಬೇಕಾಗತ್ತೆ. ಈ ಹೈಬ್ರಿಡ್ ಬೀಜವನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ನೀರಾವರಿ ಬೇಕಾದಕ್ಕಂಥ ವೆರೈಟಿಯನ್ನು ಆಯ್ಕೆ ಮಾಡಬೇಕು. ಮಳೆಗಾಲದಲ್ಲಿ ಬೆಳೀತಕ್ಕಂಥ ವೆರೈಟಿ ನೀರಾವರಿ ಬೆಳೆಯುತ್ತೆ ಬರಲಿಕ್ಕಿಲ್ಲ. ಹಾಗಾಗಿ ನಾವು 4 ವರ್ಷ 4 ರೀತಿ ವೆರೈಟಿನೂ ಕೂಡ ಕಾಣಿದ್ವಿ. ಮೊಟ್ಟ ಮೊದಲ ಒಂದು ಸಿಂಜೆಂಟಾ ಕಂಪನಿಯ ವೆರೈಟಿಯನ್ನು ನೋಡಿದ್ವಿ, ಕಡೆ ಗಂಗಾ ಕಾವೇರಿ ನೋಡಿದ್ವಿ, ಕಾವೇರಿ ನೋಡಿದ್ವಿ, ಈ ಸಿಪಿ ವೆರೈಟಿ 818 ವೆರೈಟಿ, ಸಿಪಿ 818 ಆ ವೆರೈಟಿಯನ್ನು ನೋಡಿದ್ವಿ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂತು. ಈಗ 1 ಎಕರೆಯಲ್ಲಿ ನಾವು ಮೆಕ್ಕೆಜೋಳವನ್ನು ಭತ್ತಕ್ಕೆ ಹೋಲಿಸಿ ನೋಡಿದ್ರೆ ನಾವು ಬೆಳೆಯುವಂಥ ಒಂದು ಸಮಯನೂ ಕಮ್ಮಿ ಮತ್ತೆ ಕೆಲಸವೂ ಕಮ್ಮಿ. ಈಗ ನಾವೇನು ಮಾಡ್ತೀವಿ ಅಂದರೆ 1 ಎಕರೆಗೆ ಬೇಕಾದ 1/4 ಕೆಜಿ ಬೀಜವನ್ನು ಅದಕ್ಕಿಂತ ಮೊದಲು ಒಂದು ಗಾಡಿ ಅಥವಾ 2 ಗಾಡಿ ಈ ಕೋಳಿ ಗೊಬ್ಬರವನ್ನು ಭೂಮಿಗೆ ಬಿತ್ತು ಟಿಲ್ಲರ್ನಲ್ಲಿ ಸಣ್ಣ ಮಣ್ಣು ಮಾಡಿ ಆಮೇಲೆ ಟಿಲ್ಲರ್ನಲ್ಲೇ 2 ಫೀಟ್ ಅಂತರದಲ್ಲಿ ಸಾಲನ್ನು ತೆಗೆಯುವಂಥದ್ದು, ಆಮೇಲೆ ಬೀಜವನ್ನು 9 ಇಂಚು ದೂರದಲ್ಲಿ ಹಾಕುವಂಥದ್ದು, ಇದನ್ನು ಹಾಕಿ ಟಿಲ್ಲರಲ್ಲೇ ಗೋರಿ ಹೊಡೆದು ಮುಚ್ಚುವಂಥದ್ದು. ಇದಕ್ಕೆ ನೀರು ಅತಿ ಕಡಿಮೆ ಪ್ರಮಾಣದಲ್ಲಿ ಸಾಕು. ಇದು ಭತ್ತದ ಹಾಗೆ ನೀರನ್ನು ಇಷ್ಟಪಡ್ತಕ್ಕಂಥ ಗಿಡ ಅಲ್ಲ. ಸುಮಾರು ಒಂದು ನೀ ಸ್ಟೇಜ್ ಬಂದಾಗ ಕೋಳಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಹಾಕಿ ಗುಡಿಸುವಂಥದ್ದು. ಆಮೇಲೆ ಅದು ಸುಮಾರು 2-2.5 ತಿಂಗಳಷ್ಟು ಫ್ಲವರಿಂಗ್ ಬರುತ್ತೆ, ಅದು ಕಾಬು ಬರುತ್ತೆ, ಆಮೇಲೆ 3-3.5 ತಿಂಗಳಿಗೆ ಅದು ಹಣ್ಣಾಗುತ್ತೆ. ಈ ಒಂದು ಕುಂಡಿಗೆ ಹಣ್ಣಾದಮೇಲೆ ಅಥವಾ ಅದರ ಓಲೆ ಇದರ ಸಿಪ್ಪೆ ಹಣ್ಣಾದ ಮೇಲೆ ಅದನ್ನು ಕೊಯ್ಲಿಕ್ಕೆ ನಾವು ಮಾಡುತ್ತೇವೆ. ಇದಿಷ್ಟು ಮಾಡಲಿಕ್ಕೆ ನಮಗೆ ಜಾಸ್ತಿ ಒಂದು ಕೆಲಸವ ಅಥವಾ ಅವಶ್ಯಕತೆ ಇಲ್ಲ. ನೀರಾವರಿ ಹೋಲಿಸಿದ್ರೆ 10 ದಿವಸದ ಇಂಟರ್ವಲ್ಸ್ನಲ್ಲಿ ಒಂದು 10 ನೀರಿನಲ್ಲಿ ಇದು ಬೆಳೆ ಮುಗಿದೋಗುತ್ತೆ. ಇಳುವರಿಗೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದ್ರೆ 1 ಎಕರೆಗೆ ಸುಮಾರು 25 ಕ್ವಿಂಟಲ್ ಅಷ್ಟು ಮೆಕ್ಕೆಜೋಳ ಬಂದಿದೆ. ಆಮೇಲೆ ಈ ವರ್ಷ ಬ್ರಹ್ಮಾವರದ ಒಂದು ವಿಜ್ಞಾನಿಗಳ ಡಾಕ್ಟರ್ ದಂಡೇಯವರ ಹಿರಿತದಲ್ಲಿ ಡಾಕ್ಟರ್ ನವೀಂದ್ರು ಒಂದು ಪ್ರಯೋಗವನ್ನು ಕೂಡ ನಮಗೆ ಈ ಒಂದು ಊರಿನೆಲ್ಲ ಮಾಡಿದ್ರು. ಅದೇನಂದ್ರೆ ನ್ಯಾನೋ ಯೂರಿಯಾ ಸ್ಪ್ರೇ ಈ ವರ್ಷ ಇದು ಒಂದು ಒಳ್ಳೆ ರಿಸಲ್ಟ್ ಅನ್ನು ಕೂಡ ಕೊಡ್ತು. ಒಂದು ನಮ್ಮ ಬೆಳೆಯಲ್ಲಿ 25 ಕ್ವಿಂಟಲ್ ಆಗುವಲ್ಲಿ 30 ಕ್ವಿಂಟಲ್ ಆಗಿದೆ, ಅಂದ್ರೆ 5 ಕ್ವಿಂಟಲ್ ಅಷ್ಟು ಜಾಸ್ತಿ ಇಳುವರಿ ಆಗಿದೆ. ಹಾಗೆ ಬಯೋಮಾಸ್ ಅಂದ್ರೆ ಗಿಡದ ಒಂದು ಸಾಂದ್ರತೆ ತೂಕ ನೋಡಿದ್ರೆ ಸುಮಾರು ಒಂದು 10%ನಷ್ಟು ಜಾಸ್ತಿ ಕೂಡ ಇಳುವರಿಯನ್ನು ಕೊಟ್ಟಿದೆ. ಈ ಮೆಕ್ಕೆಜೋಳವನ್ನ ನಾವು ಒಂದು ಮಾರ್ಕೆಟ್ ದೃಷ್ಟಿಯಲ್ಲಿ ಹೀಗೆ ನೋಡಿದ್ರೆ ಇಲ್ಲಿ 18 ರೂಪಾಯಿಂದ 20 ರೂಪಾಯಿ ಇದೆ. ಸುಮಾರು 1 ಎಕರೆಗೆ 25 ಕ್ವಿಂಟಲ್ ಬಂದ್ರು 45,000 ರೂಪಾಯಿ ಇನ್ಕಮ್ ಬರುತ್ತೆ, ನಮಗೊಂದು 20,000 ರೂಪಾಯಿ ಖರ್ಚು ಬರುತ್ತೆ. ಆದ್ರೆ ಅದ್ರದ ಇದೆಯಲ್ಲ ನಮ್ಗೆ ದನಗಳಿಗೆ ಬೇಕಾಗುವಂತ ಒಂದು ಬಯೋಮಾಸ್ ಅಥವಾ ದಂಟು ಮೇವು ಅದು ನಮಗೆ ಅದ್ರಲ್ಲಿ ವರ್ಕೌಟ್ ಆಗುತ್ತೆ. ಸುಮಾರು 4 ತಿಂಗಳ ಕಾಲ ಚಾಪ್ ಕಟರ್ನಲ್ಲಿ ಹುಡಿ ಮಾಡಿ ನಾವು ದನಗಳಿಗೆ ಹಾಕುವಾಗ ನಮಗೆ ಈ ಒಣ ಹುಲ್ಲು ಭತ್ತದ ಹುಲ್ಲಿನ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಈಗ ಈ ಮೆಕ್ಕೆಜೋಳವನ್ನು ಸಂಗ್ರಹಿಸಿ ಇಡುವಂತಹದ್ದು ಹೇಗೆ, ಮಳೆಗಾಲಕ್ಕೂ ಕೂಡ ಅದು ಪೂರೈಕೆ ಆಗ್ತದೆ? ಹೌದು, ಮೆಕ್ಕೆಜೋಳವನ್ನ ಇದು ಕೂಡ ಒಂಥರ ಅಡಕೆ ತರನೇ ಸಾಮಾನ್ಯ ಒಂದು 20-21 ಬಿಸಿಲು ಹಾಕಿ ಆಮೇಲೆ ಅದು ಯಂತ್ರದ ಮೂಲಕ ಕಾಳನ್ನು ಸಪರೇಟ್ ಮಾಡಿ ಮತ್ತೊಂದು 5 ಬಿಸಿಲು ಹಾಕಿ ಪ್ಲಾಸ್ಟಿಕ್ ಕವರ್ ಅದ ಹಾಕಿ ಜರಿ ಹಾಕಿ ಅದನ್ನು ಕಟ್ಟಿಟ್ರೆ 1 ವರ್ಷದವರೆಗೆ ಏನೂ ಆಗಲ್ಲ, ಅದಕ್ಕೆ ಕುಟ್ಟಿಯೂ ಬರಲ್ಲ. ಅದ ನಮಗೆ ಬೇಕು ಅಂದಾಗ ನಾವು ಅದನ್ನು ಹುಡಿ ಮಾಡಿ ತೌಡಿ ಸೇರಿಸಿ ಕ್ಯಾಟಲ್ ಫುಡ್ ಮಾಡಿ ದನಗಳಿಗೆ ಬಳಸ್ತಾ ಇದ್ದೀವಿ. ಕೃಷಿಯಲ್ಲಿ ಪ್ರತಿ ದಿವಸವೂ ಕೂಡ ಸಾಕಷ್ಟು ಬದಲಾವಣೆಗಳು ಅಥವಾ ಡೆವಲಪ್ಮೆಂಟ್ಸ್ ಅಂತ ಹೇಳುವಂತಹದ್ದು ಆಗ್ತಾ ಇರ್ತದೆ. ಅದನ್ನ ಅರ್ಥ ಮಾಡಿಕೊಂಡು ಕೃಷಿಯಲ್ಲಿ ಅಳವಡಿಸುವಂತಹದ್ದು ಕೂಡ ಒಂದು ರೀತಿಯ ಸವಾಲು, ಕೆಲವರಿಗೆ ಬೇಕಾಗ ಇಲ್ಲದೇ ಇರಬಹುದು. ಈ ಮಾಧ್ಯಮಗಳ ಒಂದು ಪಾತ್ರ ಏನು ಅಂತ ಹೇಳ್ತೀರಿ ನೀವು? ಮಾಧ್ಯಮಗಳು ನಿಜವಾಗ್ಲೂ ಒಳ್ಳೆ ಪಾತ್ರವನ್ನ ಮಾಡ್ತಿದ್ದಾವೆ. ಯಾಕೆಂತಂದ್ರೆ ಟಿವಿಯಲ್ಲಿ ಕೂಡ ಕೃಷಿರಂಗ ಅಂತ ಒಂದು ಕಾರ್ಯಕ್ರಮ ಬರ್ತದೆ, ರೇಡಿಯೋದಲ್ಲಿ ಕೃಷಿರಂಗ ಅಂತ ಒಂದು ಕಾರ್ಯಕ್ರಮ ಬರ್ತದೆ. ಹಲವಾರು ಅನುಭವವುಳ್ಳ ರೈತರನ್ನ ನೀವು ಇಂಟರ್ವ್ಯೂ ಮಾಡಿಬಿಟ್ಟು ಅದನ್ನ ಪ್ರಸಾರ ಮಾಡೋದ್ರಿಂದಾಗಿ ಎಷ್ಟೋ ಜನಕ್ಕೆ ಆಸಕ್ತಿ ಇಲ್ಲದವರು ಕೂಡ ಆಸಕ್ತಿ ಬರುವ ಹಾಗೆ ಮಾಡ್ತೀರ, ಅದೊಂದು ಒಳ್ಳೆಯ ವಿಷಯ. ಮತ್ತೆ ಅಂದ್ರೆ ಈ ನಮ್ಮಂಥವರೇ ಇರಲಿ ಅಥವಾ ಬೇರೆ ಅನುಭವಸ್ಥ ಕೃಷಿಕರು ಮತ್ತೆ ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರಿಂದಾಗಿ ಎಷ್ಟೊಂದು ಅನುಕೂಲಗಳಿದೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗೋದ್ರಿಂದಾಗಿ ಆಸಕ್ತಿ ಮೂಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ನನಗೆ ಅನಿಸ್ತದೆ. ತಿಮ್ಮಣ್ಣ ಹೆಗಡೆ ಅವರು ಇನ್ನೊಂದು ಮಾತನ್ನ ಕೇಳಬೇಕು. ಸಾಮಾನ್ಯವಾಗಿ ಈ ಕೃಷಿ ಮೇಳಗಳು ಅಥವಾ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ, ಅದರಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಸಕ್ರಿಯವಾಗಿ ಯಾಕೆ ತೊಡಗಿಸಿಕೊಳ್ತಾ ಇಲ್ಲ ಅಂತ? ಇದು ಮುಖ್ಯವಾದಂತ ಪ್ರಶ್ನೆ. ಇಲ್ಲಿ ರೈತನಿಗೆ ತಾನು ಭಾಗವಹಿಸಬಾರದು ತಿಳಿಕೊಳ್ಬಾರದು ಅನ್ನುವಂತ ಒಂದು ಉದ್ದೇಶ ಅಲ್ಲ. ಆದ್ರೆ ಪ್ರತಿಯೊಬ್ಬ ರೈತ ಪ್ರತಿ ದಿನನೂ ಅಷ್ಟೊಂದು ಅಬ್ಲಿಗೇಷನ್ ಅನ್ನ ಅಷ್ಟೊಂದು ಬ್ಯುಸಿ ಆಗಿರ್ತಾನೆ ರೈತ, ಅವನಿಗೆ ಅವನ ಕಣ್ಣು ಮುಂದೆ ಅವನ ಮನೆ ಕೆಲಸ ತುಂಬಿ ತುಳುಕ್ತಾ ಇರುತ್ತೆ. ಹೌದು, ಬೆಳಗ್ಗೆ ಎದ್ರೆ ದನ ಬಕ್ಕ ಹೋಗುತ್ತೆ, ಹುಲ್ಲು ತರಬೇಕು, ಕೆಲಸದವ್ರು ಬರದೇ ಇದ್ರೆ ಕದ ಕಷ್ಟ, ಬ್ಯಾಂಕು ಇತ್ಯಾದಿಗಳ ವ್ಯವಹಾರಗಳನ್ನು ಕಂಡುಕೊಳ್ಬೇಕು. ಒಬ್ಬ ರೈತ, ಏಕಾಕಿ ರೈತ, ಹತ್ತು ಹಲವಾರು ಕೆಲಸ ಮಾಡುವಂಥ ಕುಟುಂಬಗಳೇ ಜಾಸ್ತಿ ಇವೆ. ಹಿಂದೆ ಅವಿಭಕ್ತ ಕುಟುಂಬಗಳಿದ್ವು, ಅಂದರೆ ಯಜಮಾನ ಒಬ್ಬ ಬೇರೆ, ಉಳಿದವರೆಲ್ಲ ತಮ್ಮ ತಂಗಿ ಅವರು ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ರು. ಯಜಮಾನಿಗೆ ಸ್ವಲ್ಪ ಅವರು ಅವಕಾಶ ಇತ್ತು ಬೇರೆ ಬೇರೆ ಕಡೆ ಹೋಗಲಿಕ್ಕೆ. ಈಗೆಲ್ಲ ಕುಟುಂಬಗಳು ಒಡೆದು ಹೋಗಿರುವುದರಿಂದ ಅವನೇ ಯಜಮಾನ, ಅವನೇ ಕೆಲಸಗಾರ. ಹೆಚ್ಚಿನವರಲ್ಲ ನಾವು ಪ್ರಶ್ನಿಸಿದಾಗ ಅಥವಾ ಕೇಳಿದಾಗ, ಈ ಹಂತದಲ್ಲಿ ನಿಮ್ಮ ಪುತ್ತೂರಿನಲ್ಲಿ ನಡೀತಕ್ಕಂಥ ಕೃಷಿ ಯಂತ್ರ ಮೇಳ ಇದೆಯಲ್ಲ, ಇದಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಹೋಗುವಂಥ ಒಂದು ರೂಢಿಯನ್ನು ಇಟ್ಕೊಂಡಿದ್ವಿ. ಐದಾರು ಜನ ಸೇರಿ ಹೋಗ್ತೇವೆ. ಆಗ ನಮ್ಗೆ ಅನಿಸುತ್ತೆ, ಯಾರು ಕರ್ಕೊಂಡು ಹೋಗ್ಬೋದು ಅಂತ ಅನಿಸಿದ್ರೆ ಯಾವನು ಸ್ವಲ್ಪ ಮಟ್ಟಿಗೆ ಫ್ರೀ ಇರ್ತಾನೆ ಅನ್ನೋದನ್ನು ನಾವು ಹುಡುಕ್ಬೇಕೇ ಬಿಟ್ರೆ, ರೈತರು ನಾನು ಹೋಗ್ತೀನಿ ನೀನು ಬರ್ತೀಯಾ ಕೇಳಿದ್ರೆ ಎಲ್ಲರೂ ನಡೀತಾರೆ. ಅಂದರೆ ರೈತರಲ್ಲಿ ಹೋಗಬಾರ್ದು ತಿಳ್ಕೊಳ್ಬಾರ್ದು ಅಂತದಲ್ಲ, ಬಟ್ ಅವನ ಸಮಸ್ಯೆಯಿಂದಾಗಿ ಈ ಥರ ಒಂದು ಆಗಿದೆ. ನಾವು ಈಗೀಗ ನೋಡ್ತಾ ಇದ್ದೇವೆ, ಈಗ ಹಾಲ್ ಸೊಸೈಟಿ ಮೀಟಿಂಗ್ನಲ್ಲಿ ಇರ್ಬೋದು ಅಥವಾ ಬೇರೆ ಥರ ಮೀಟಿಂಗ್ನಲ್ಲಿರ್ಬೋದು, ಇವೆಲ್ಲ ಸ್ಟಾಲ್ಗಳನ್ನು ಹಾಕುವಂತ ಒಂದು ಪದ್ಧತಿ ಬಂದಿದೆ. ಎಲ್ಲ ಯಂತ್ರಗಳನ್ನು ಪ್ರದರ್ಶಿಸ್ತಾರೆ, ಅದನ್ನ ಸಬ್ಸಿಡಿಯನ್ನು ಹೇಳ್ತಾರೆ. ಹಾಗಾಗಿ ಈ ರೈತನು ಕೂಡ ಅದನ್ನು ಸ್ಪಂದಿಸುವಂತ ಹಂತಕ್ಕೆ ಬಂದಿದ್ದಾನೆ. ರೈತನ ಭಾಗವಹಿಸ್ಕೊಳ್ಳುವಿಕೆಯನ್ನು ಅವನ ಒಂದು ವೀಕ್ನೆಸ್ ಅಂತ ನಾವು ಭಾವಿಸಬಾರ್ದು. ಅವನಿಗೆ ಅವಕಾಶಗಳಿಲ್ಲ, ಮತ್ತೆ ತುಂಬಾ ತುಂಬಾ ದೂರ ಹೋಗಿ ಬರುವಂತ ಒಂದು ಹಣಕಾಸಿನ ಸೌಲಭ್ಯ ಇಲ್ಲದೆ ಇರಬಹುದು ಅಥವಾ ಸಮಯ ಅವಕಾಶ ಇಲ್ಲದೆ ಇರಬಹುದು. ಆದರೆ ಈಗ ಯಂತ್ರ ಬಳಸುವ ಒಂದು ರೀತಿಯಲ್ಲಿ ನೋಡಿದ್ರೆ ನಾವು, ಇವನ್ನ ನೆಟ್ಟಿ ಮಿಷನ್ ಇರಲಿ ಅಥವಾ ನೀವು ಪವರ್ ವೀಡರ್ ಇರಲಿ ಅಥವಾ ಪವರ್ ಸ್ಪ್ರೇಯರ್ ಇರಲಿ, ಇವತ್ತು ಬಳಸುವ ಪ್ರಮಾಣವನ್ನು ನೋಡಿದ್ರೆ ಇತ್ತಲ್ಲ, ಬಹುಶಃ ರೈತ ಸಂಪೂರ್ಣವಾಗಿ ಹೊಂದ್ಕೊಂಡಿದ್ದಾನೆ ಕೃಷಿ ಯಂತ್ರಕ್ಕೆ ಅನ್ನೋದು ನಮಗೆ ಸ್ಪಷ್ಟ ಆಗ್ತಾ ಇದೆ. ಈಗ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಯ ವಿಚಾರಕ್ಕೆ ಬಂದಾಗ, ಹೈನುಗಾರಿಕೆಯಲ್ಲಾಗಬಹುದು ಅಥವಾ ಬೇರೆ ಬೇರೆ ಕೃಷಿ ಉತ್ಪನ್ನಗಳಾಗಬಹುದು, ಇದನ್ನ ನೇರವಾಗಿ ಮಾರಾಟ ಮಾಡುವಂತಹದ್ದು ಮತ್ತು ಒಂದಷ್ಟು ಮಟ್ಟು ರೈತರ ಮಟ್ಟದಲ್ಲಿ ಒಂದಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ಅಥವಾ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳುವಂತಹದ್ದು, ಇದನ್ನ ಮಾಡಿಕೊಂಡು ಮಾರಾಟ ವ್ಯವಸ್ಥೆಯನ್ನು ಕಂಡುಕೊಳ್ಳುವಂತಹದ್ದು, ನಿಮ್ಮ ಪ್ರಯತ್ನ ಮತ್ತು ಸಾಧ್ಯತೆಯ ಬಗ್ಗೆ. ಹೌದು, ನಾವು ಶುರುವಲ್ಲಿ ಹಾಲಿಂದ ಪೇಡ ಮಾಡಿ ಮಾರಾಟ ಮಾಡ್ತಿದ್ವಿ, ಅವಾಗ ನಮಗೆ ತೂರ ಅನಿವಾರ್ಯವಾಗಿತ್ತು. ಇವನ್ ಈಗ ಏನಾಗಿದೆ ಅಂತಂದ್ರೆ, ಬೇರೆ ಬೇರೆ ನಮಗೆ ಇನ್ಕಮ್ ಬರೋದ್ರಿಂದ, ಅಡಿಕೆ, ತೆಂಗು, ಹೈನುಗಾರಿಕೆ, ಡೈರಿಗೆ ಹಾಲು ಮಾರಾಟ ಮಾಡೋದ್ರಿಂದಾಗಿ ಆ ರಿಸ್ಕಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೇವೆ. ಆದರೆ ತೀರಾ ಅವಶ್ಯಕತೆ ಇದ್ದವರು ಅದನ್ನ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಇನ್ಕಮ್, ನಾವು ಕೂಡ ಅವಾಗ ಇನ್ಕಮ್ ಪಡ್ಕೊ ತಗೊಳ್ತಾ ಇದ್ದಿದ್ವಿ ಆ ಕಾಲದಲ್ಲಿ. ಇವಾಗ ನಾವು ಅದನ್ನ ಕೈದು ಮಾಡಿದ್ದೇವೆ. ಹಾಗೆ ಹಲಸಿನಕಾಯಿ ಹಪ್ಪಳ ಇರ್ಬೋದು, ಬಾಳೆಕಾಯಿ ಹಪ್ಪಳ ಇರ್ಬೋದು, ಚಿಪ್ಸ್ ಮಾಡೋದು ಇರ್ಬೋದು, ಅದೆಲ್ಲ ಕೂಡ ಜನರಲ್ಲಿ ಒಂದು ಇನ್ಕಮ್ ಸೋರ್ಸ್ ಆಗಿ ಮಾರ್ಪಾಡು ಮಾಡ್ಕೊಳ್ಳೋಕೇನು ಕಷ್ಟ ಇಲ್ಲ ಅಂತ ಅನಿಸ್ತದೆ. ಮಾರುಕಟ್ಟೆಯನ್ನು ಕಂಡುಕೊಳ್ಳುವುದು ಹೇಗೆ ಅಂತ, ಸಾಮಾನ್ಯವಾಗಿ ಮಾರುಕಟ್ಟೆಗೆ ಹೋದಾಗ ರೈತರು ಸೋಲ್ತಾರೆ, ಅವ್ರು ಹೇಳಿದ ಬೆಲೆಗೆ ಕೊಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಒಳ್ಳೆಯ ಬೆಲೆ ಅಥವಾ ಧಾರಣೆ ಸಿಗಬೇಕಿದ್ರೆ ಏನ್ ಮಾಡಬೇಕು? ಇದು ಒಂದು ವಿಚಿತ್ರವಾದಂತ ಪ್ರಶ್ನೆ. ಯಾಕೆ ಅಂತಂದ್ರೆ, ಮಾರುಕಟ್ಟೆ ಹೇಳುವಂತದ್ದು, ಮಾರುಕಟ್ಟೆಯಲ್ಲಿರುವಂತಹ ಗ್ರಾಹಕರು ಇದ್ರಲ್ಲ, ಅವರು ಅದರಲ್ಲೇ ಹುಡುಕಾಟದಲ್ಲಿದ್ದಾರೆ. ಎಲ್ಲಿ ವ್ಯಾಪಾರಸ್ಥರಿದ್ದಾರೆ, ಎಲ್ಲಿ ಒಳ್ಳೆಯ ವಸ್ತು ಸಿಗುತ್ತೆ, ಎಲ್ಲಿ ಸಾವಯವ ಸಿಗುತ್ತೆ, ಹೀಗೆ ಒಂದು ಇದರಲ್ಲಿ ಇರೋದ್ರಿಂದ ಇವತ್ತು ಮಾಧ್ಯಮಗಳಿದೆ, ವಾಟ್ಸಪ್ ಇರ್ಬೋದು ಅಥವಾ ಇದ್ರ ಮೂಲಕ ಮಾರ್ಕೆಟ್ ಅನ್ನು ಹುಡುಕುವುದು ಅತಿ ಸುಲಭವಂತದ್ದು. ನಮ್ಮ ಒಂದು ಉದಾಹರಣೆ ಅಂದ್ರೆ, ಕೆಲವು ವರ್ಷಗಳ ಕಾಲ ನಾವು ಉಡುಪಿಯಲ್ಲಿ ಸಾವಯವ ಸಂತೆಯನ್ನ ಮಾಡಿದ್ದೇವೆ. ಈ ಸಂತೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ನಾವು ಪ್ರತಿ ಭಾನುವಾರ ಸಂತೆಗೆ ಹೋಗ್ತೇವೆ, ನಿಮ್ ನಿಮ್ಮ ವಸ್ತುಗಳನ್ನು ತಂದು ನಮ್ಮನೆ ಕೊಡಿ, ನಾವು ನಿಗದಿತ ಪ್ರಮಾಣದ ರೇಟ್ ಅನ್ನು ಕೂಡ ಕೊಡ್ತೇವೆ ಅಂತ ಹೇಳಿದಾಗ, ಕೆಲವು ವಾರದಲ್ಲಿ ಅಂದ್ರೆ ಸ್ವಲ್ಪ ಸ್ವಲ್ಪ ಬಂದ ಮಾಲು ಕೊನೆ ಹಂತದಲ್ಲಿ ನಮ್ಮಂತ ನಿಯಂತ್ರಣ ಮಾಡ್ಲಿಕ್ಕೆ ಆದಷ್ಟು ಕಡಿಮೆ ಮಾಲು ಬಂತು. ನಾವು ಅಷ್ಟೇ ಈ ಸಂತೆಗೆ ಹೋಗಿ ಮಾರಾಟ ಮಾಡಲು ಶುರು ಮಾಡಿದಾಗ, ಹೆಗಡೆಯವ್ರದ್ದು ಹಲಸನಕಾಯಿ, ಹೆಗಡೆಯವರ ಈ ಪಪ್ಪಳೆಕಾಯಿ, ಹೀಗೆ ಹೆಗಡೆಯವ್ರದ್ದು ವಸ್ತು ಅನ್ನೋದು ಒಂದು ಗುರುತಿಸಲ್ಪಡ್ತು. ಅಂದ್ರೆ ನಾನು ಹೇಳ್ತಾ ಇರ್ಬೇಕಾದ್ರೆ, ನಮ್ಮನ್ನ ನಾವು ಮಾರುಕಟ್ಟೆಗೆ ಒಂದು ಎಕ್ಸ್ಪೋಸ್ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಇದೆ ವಸ್ತು ಇದೆ ಒಂದು ಗೊತ್ತಾದಾಗ ಸಹಜವಾಗಿ ನಿಮಗೆ ಅದೊಂದು ಮಾರುಕಟ್ಟೆ ಸಮಸ್ಯೆ ಆಗ್ಲಿಕ್ಕಿಲ್ಲ, ಆಗೋದು ಇಲ್ಲ, ನಮ್ಮ ಜೀವನದಲ್ಲೂ ಕೂಡ ಆಗ್ಲಿಲ್ಲ. ಬಹಳ ಸಂತೋಷ ತಿಮ್ಮಣ್ಣ ಹೆಗಡೆಯವರು ಹಾಗೂ ವಿಜಯ ಹೆಗಡೆಯವರೇ, ಸಂಘಟಿತರಾಗಿ ಸ್ವಾವಲಂಬಿ ಕೃಷಿ ಜೀವನವನ್ನ ನೀವು ಮಾಡಿಕೊಂಡು ಬಂದಿರಿ, ಕಳೆದ 20-25 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದೀರಿ. ಬಹುಶಃ ಕೃಷಿಯಲ್ಲಿ ಹೊಸತನವನ್ನ ಕಂಡುಕೊಳ್ಳುವಂತಹದ್ದು ಹೇಗೆ, ಯಾಂತ್ರೀಕರಣವನ್ನ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವುದಕ್ಕೆ ಮಾದರಿಯಾಗಿ ಹಾಗೂ ರಿಸೋರ್ಸ್ ಪರ್ಸನ್ ಆಗಿ ಒಂದು ಮಾಹಿತಿದಾರರಾಗಿಯೂ ಕೂಡ ನೀವು ಕೆಲಸವನ್ನ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಸಮಗ್ರ ಸ್ವಾವಲಂಬಿ ಸಾವಯವ ಕೃಷಿ ಕುರಿತು ಬೈಂದೂರು ತಾಲೂಕಿನ ಯಳಜಿತ್ ಗ್ರಾಮದ ತಿಮ್ಮಣ್ಣ ಹೆಗಡೆ ಹಾಗೂ ವಿಜಯ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.

ಸ್ವಾಮಿ ನೀನು ಶಾಶ್ವತ ನೀನು ಸರಿ ಗ ಮ ಗ ರೆ ಗ ಬ ದ ನಿ ದ ಮ ಗ ರೆ ಗ ಬ ದ ನಿ ನಿ ದ ರ ದ ಮ ಮ ಮ ಗ ಗ ರೆ ಗ ರೆ ಸರಿ ಗ ಮ ಗ ರೆ ಗ ರೆ ನಿ ದ ಸ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಯತ್ತಿದ ವಿರುದ್ಧ ಸಂಗೀತ ಕಟ್ಟಿ ಹಾಡಿರುವ ಕನಕದಾಸರ ಕೀರ್ತನೆ ಸತ್ಯವಂತರ ಸಂಗ ವಿರಲು ಸತ್ಯವಂತರ ಸಂಗ ವಿರಲು ತೀರ್ಥಯಾತಕ್ಕೆ ತೀರ್ಥಯಾತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಚಿಂತೆಯಾತಕ್ಕೆ ಚಿಂತೆಯಾತಕ್ಕೆ ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯಾತಕ್ಕೆ ಮಾನಹೀನಾಗಿ ಬಾಳ್ವ ಮನುಜನಾತಕ್ಕೆ ಜ್ಞಾನವಿಲ್ಲದೆ ಹಲವು ಕಾಲ ಬದುಕಲ್ಯಾತಕ್ಕೆ ಮಾನಿನಿಯ ತೊರೆದ ಬಗೆ ಭೋಗಯಾತಕ್ಕೆ ಭೋಗಯಾತಕ್ಕೆ ಸತ್ಯವಂತರ ಸಂಗ ವಿರಲು ತೀರ್ಥಯಾತಕ್ಕೆ ಮಾತು ಕೇಳದ ಮರೆತು ನಡೆವ ಮಕ್ಕಳಾತಕ್ಕೆ ಊಟಯಾತಕ್ಕೆ ಭೀತಿಯರಿತು ನಡೆಯದಿರುವ ಬಂಟನಾತಕ್ಕೆ ಸೋತು ಹೆಣ್ಣಿಗೆ ಹೆದರಿ ನಡೆವ ಮನುಜನಾತಕ್ಕೆ ಮನುಜನಾತಕ್ಕೆ ಸತ್ಯವಂತರ ಸಂಗ ವಿರಲು ತೀರ್ಥಯಾತಕ್ಕೆ ನಡೆಯದಿರುವ ಸತಿಯು ಯಾತಕ್ಕೆ ಆ ಸನ್ನೆಯರಿತು ನಡೆಯದಿರುವ ಸತಿಯು ಯಾತಕ್ಕೆ ಕರುಣಾನಿಧಿಯೇ ಈಶ ವಿದ್ಯಾಭೂಷಣ ಅವರ ಕೀರ್ತನೆ ಅರುಣಗಿರಿಯ ವಾಸ ಕರುಣಾನಿಧಿಯೇ ಈಶ ಅರುಣಗಿರಿಯ ವಾಸ ಕರುಣಾನಿಧಿಯೇ ಈಶ ಅರುಣಗಿರಿಯ ವಾಸ ಮುರನ ವೈರಿಯ ಚರಣದಾಸ ಅರುಣ ರವಿಯ ಕೋಟಿ ಪ್ರಕಾಶ ಕರುಣಾನಿಧಿಯ ಈಶ ಅರುಣಗಿರಿಯ ವಾಸ ಕರುಣಾನಿಧಿಯ